ಜೈರಾವಾ ತಾಲೂಕಿನೊಳಗ ಶೇಕಡಾ 65% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಈ ಮಳೆಯ ಜೊತೆಗೆ ಗುಡುಗು ಮಿಂಚುಗಳು ಅಲ್ಲಲ್ಲಿ ಕಾಣಿಸಿಕೊಳ್ಳಬಹುದು. ಈ ಸೂಚನೆಯನ್ನ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ಪುಂಗಿ ವಾದನ, ಧಾರವಾಡದ ಭೀಮಪ್ಪ ದುರ್ಗಪ್ಪ ಗೋಲಾರ್ ಮತ್ತು ಸಂಗಡಿಗರಿಂದ. ಆಕಾಶವಾಣಿ ಕಲಬುರಗಿ ಸಮಯ 7:00 ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ಮೂಡಿಬರುವುದು. फिर आपने अफगानिस्तान क्रिकेट को बहुत क्लोजली वॉच किया है और अब आप देखिए वो अलग क्या ब्रांडी क्रिकेट खेलते हैं, तो इस तरह की ब्रांडी क्रिकेट आगे भी वो खेलते रहेंगे तो क्या वो और आगे जा सकते हैं? बिल्कुल, क्यों नहीं जा सकते हैं? आप देखिए ना कि पाकिस्तान टीम मैच जीते और जो ओनली टाइम दे लुक लाइक लूजिंग वो अगेंस्ट अफगानिस्तान, वो लास्ट ओवर में मैच पलट दिए, नहीं तो वो हार सकते थे उस मैच में। और मैं समझती हूँ डेंजरस टीम है क्योंकि इनमें इनमें आप देखिए कि इनमें कोई प्रेशर नहीं है, नोबडी इज एक्सपेक्टिंग देम टू बी इन द सेमीफाइनल ऑफ वर्ल्ड कप, और अगर इनके ऊपर प्रेशर नहीं और ये ऐसे ही खेलें तो मैं समझता हूँ कि ये आगे बढ़ सकते हैं। लेकिन एक चीज है, इनको प्रेशर हैंडल करना आना चाहिए क्योंकि आगे के मैचेस में अपोजिशन विल बी एट देयर थ्रोट्स, हाउ दे अब्सॉर्ब दैट प्रेशर एंड हाउ दे रिस्पॉन्ड टू दैट प्रेशर विल डिसाइड हाउ फार दे गो। Playing his first game after 5 years, of course there must have been pressure on Hamid Hasan, but he absorbed it pretty spectacularly. 3 for 9 were his figures, Kanan. Talking about his performance today, raw pace, accurate yorkers, how impressed were you? I think he made the difference today. He just brought the back of Namibia, and he should probably be in contention for the biggest award which you get after the match, player of the match, man of the match. He's the one. Deliver the goods, and that just goes to show, as we discussed earlier on, the depth, the width, the variety which Afghanistan has in their bowling, not only in medium pace and fast, and also to the quality of spinners. But I think also, they won the toss, batted 160. It shows how different they are thinking. They are not worried about what is going to happen. They play careful cricket, and it touches the eye. अफगानिस्तान का जो स्पिनर्स है वो बहुत ज्यादा डोमिनेट करते हैं, अगर हमने इस मैच में देखा कि उनके फास्ट बॉलर्स ने बहुत अच्छी गेंदबाजी की, क्या वो नवीन उल्फत थे, हमिद हसन थे, तो ये किस तरह का चेंज आप देखते नजर आ रहे हैं? ऐसा है कि वो कंप्लीट टीम है, वो एक प्लेयर पे निर्भर नहीं है, वो उनमें एक क्षमता है कि वो अपने एबिलिटी जैसे भी है लिमिटेड है जीवे, दे बिलीव इन देयर एबिलिटी एंड दे डिलीवर। तो ये आप देखिए कि आप उनमें किस कहाँ पे आप कभी देखते हैं, उनका मिडिल ऑर्डर ने ऐड कर दिया, उनके पहले 4 बैट्समैन में से 3 बैट्समैन 40 रन बनाए, 35 रन बनाए, तो ये एक क्रिकेट के लिए ये आइडियल टीम है। और मैं समझता हूँ कि आगे जाके विकेट थोड़ी और थक जाएगी तो इनके स्पिनर्स और भी कामयाब होंगे, ये डेंजरस टीम है, ये किसी भी टीम को अपने दिल पे हरा सकती है। Absolutely. In fact, Navin ul Haq up until now was being given a death over responsibilities, but this time around was asked to shoulder responsibilities in the power play overs and deliver wickets there as well. Yeah, definitely. You know, he's shown there also that he can take wickets straight away, 3 wickets. So it just goes that if you're a bowler and you want to show your value, whether you want to bowl in the beginning or you want to come in the death, you know, they're not worried about who's going to bowl the death overs. And when you're taking wickets so regularly, you've already achieved half the target, and when you're destroying wickets, it's very big. I mean, it's just credible that Namibia are not bowled out. All right, then India-New Zealand toss underway. We'll have a listen in there. The night, and yeah, so we'll look to chase. That's your 5 days off, Ben. Yeah, quite a long time, but it comes thick and fast now. So important for us to regroup and train hard as we did, and look forward to another great challenge against these guys who are obviously one of the favourites in the tournament. Tell me about your team news. So we've got one change. Adam Milne comes in for Tim Seifert. So who will keep? Devin Conway will keep. Okay, and Milne in just to give you that little bit of extra bowling? Yeah, it just provides us with a nice balance of the bowling attack, so brings that extra pace as well for us. So yeah, exciting to see him on show. All right, enjoy the occasion, eh? Cheers. All right, you've got a set. I'm sure you would have bowled, but how do you feel about batting and what do you have to do well? Yeah, look, I mean, we would have bowled first as well, pretty honest. Other than that, the learnings from the last game are obviously to have a solid start. You need wickets in hand to get those extra 20-25 runs, as we spoke last time around. And we do have the bowling lineup to pick up wickets, but when you don't have enough runs on the board, then one partnership can take the game away from you. So we understand that, and the target or the plans that we have are to get those extra runs when we bat first. Do you remember the last game? It was 7 days ago. A long time. Yeah, it's ridiculous. We're playing twice in 10 days. It's too long a break. But the guys have recovered well. Had good practice sessions, are itching to go on the field again, which is a good thing. When you have so many days off, you want to get back onto the park and get into the groove of things. So, yeah, look, it's another opportunity for us to come here and correct the things that didn't happen well in the last game. And the boys are ready to go. Changes for you? We got two changes. One force change. Surya Kumar Yadav has got a back spasm, lower back spasm, so he misses out. Ishan Kishan replaces him. And Shardul Thakur comes in for Bhuvneshwar Kumar. Nice shout for Ishan there. Is he going to open the batting? Can I ask you? Yes, he will bat at the top of the order, yes. Good man. Enjoy the night, eh? Cheers. Go well. Thank you. There you go. It's Kane Williamson in New Zealand who have won the toss here and they will bowl first. और पहले गेंदबाजी करने का निर्णय लिया वेंकट. कुछ यहाँ पे सरप्राइजेस नहीं है न्यूजीलैंड की तरफ से जो निर्णय है उसे लेकर. नहीं, उसमें कोई सरप्राइज नहीं, लेकिन इंडियन टीम को एक धक्का जरूर मिला कि सूर्यकांत यादव जो फॉर्म में थे उनको चोट लगने के कारण वो खेल नहीं पाएंगे. लेकिन ये क्रिकेट है, इसमें टॉस पे मैच नहीं निर्भर होता. आप जिस तरह खेलते हो उस पर निर्भर होता है. लेट्स होप वी हैव अ गुड मैच इन स्टोर. और करण, क्या टेक है आपका, इंडिया और न्यूजीलैंड? Well, I can't just say that India or New Zealand, but I think if you go, I said toss ya overs pe depend nahi karta. But we've had injury problems. You have to bat first and then Virat has to put on the runs. So they have to put on the runs and forget about having lost to New Zealand in two moments before in 19 and also World Test Championship final. You just have to play a match. You know, it's cricket. A long gap after 1 week. Indhanagala kurita avalokana. You know, champion side. You always have to put on your best effort. I'm sure they will play down a full effort. It's not just about having lost one match and start a little. Long gap, you mentioned, not much gap before the previous game got concluded. We'd get back to it. Namibia, Afghanistan. Once again, we saw the power play overs being decisive. On one hand, Afghanistan raced off to 55 without loss. Namibia, 29 for 3. Venkat. Yeah, I think that itself explains the difference between the two teams. Because when you're chasing 160, there's always pressure, you know, 8 runs and over, as I said before. If you get 160, the match is as good as in your pocket. You have to play very well to get that many runs. And we saw today that the Namibians were not able to handle the quality of the Afghanistan bowler. And it was nice to see Hamid coming in and bowling. And that makes a big difference because we only talk about the spinners in the Afghanistan team. But now we see a quality fast bowler also deliver. So, इसके साथ ही आज हमारा प्रोग्राम खत्म करते हैं. थैंक यू वेरी मच सर करण. थैंक यू सर गुरु. थैंक यू मेरा मारादरिंद. इट्स ओवर टू आवर नेक्स्ट टीम एज अ बिल्ड अप टू इंडिया न्यूजीलैंड मैच. येना इत्र 5-6 किलोमीटर आया साथ 2020. इस कार्यक्रम के प्रस्तुतकर्ता प्रवीण चंद. ये कार्यक्रम आकाशवाणी के दिल्ली केंद्र से प्रसारित किया गया. साइकिल सवारी कट्टाय ಮಾಡಿದ್ರಪ್ಪ ಇದನ್ನ ಮೊದಲ ಮಾಡಿದ್ರೆ ಹೋಗ್ಲಿ ಬಿಡ ಕೆಟ್ಟ ಮೇಲರ ಬುದ್ಧಿ ಬಂತಲ್ಲ ಹಿಂಗ ನೋಡಿ ಸೈಕಲ್ ತುಳಿಯೋದ್ರಿಂದ ವ್ಯಾಯಾಮ ಆಗ್ತದ ಟ್ರಾಫಿಕ್ ಜಾಮ್ ಪೊಲ್ಯೂಷನ್ ಅನ್ನೋ ಮಾತೇ ಇಲ್ಲ ದೇಶ ಸುರೀಲಿ ಕುಚ್ ಗೀತ್ ಆಯಂ ರಹೇ ಛಾಯಾ ಗೀತ್ ತಲಾಶ್ ಕರ್ತಿ ಇನ್ಸ್ಟಾಗ್ರಾಮ್. ಮುಂದೊಂದು ದಿನ ಭೂಮಿಯ ಒಡಲಲ್ಲಿರುವ ಎಲ್ಲ ನೈಸರ್ಗಿಕ ಸಾಂಪ್ರದಾಯಿಕ ದೂರದಲ್ಲಿಲ್ಲ. ಅದಕ್ಕಾಗಿ ನಾವೀಗಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಪೆಟ್ರೋಲ್ ಡೀಸೆಲ್ಗಳ ಅತಿಯಾದ ಬಳಕೆಯಿಂದಾಗಿ ಪರಿಸರ ಮಾಲಿನ್ಯಕ್ಕೆ, ಆ ಮೂಲಕ ತಾಪಮಾನದ ಹೆಚ್ಚಳಕ್ಕೆ ನಾವಾಗಿಯೇ ದಾರಿ ಮಾಡಿಕೊಡುತ್ತಿದ್ದೇವೆ. ಜಾಗತಿಕ ತಾಪಮಾನದ ಹೆಚ್ಚಳ ಅಂದರೆ ಗ್ಲೋಬಲ್ ವಾರ್ಮಿಂಗ್ನಿಂದ ಏನೇನು ಅನಾಹುತಗಳು ಆಗಬಲ್ಲವು ಎಂಬುದರ ಅನುಭವ ನಮಗೀಗಾಗಲೇ ಆಗಲು ಆರಂಭವಾಗಿದೆ. ಒಂದು ಕಡೆ ಅತಿಯಾದ ಅಕಾಲಿಕ ಮಳೆ ಪ್ರವಾಹ, ಇನ್ನೊಂದು ಕಡೆ ಮಗದೊಂದು ಕಡೆ ಗೋಡೆ ಸ್ಫೋಟ, ಚಳಿಯ ಮೊನಚೆ ಇಲ್ಲದ ಚಳಿಗಾಲ, ಮಳೆಗಾಲ ಯಾವುದು, ಬೇಸಿಗೆ ಯಾವುದು, ಚಳಿಗಾಲ ಯಾವಾಗ ಬರುತ್ತದೆ? फर्स्ट वर्ल्ड 2020 कार्यक्रम में आप सभी का स्वागत है. नमस्कार, मैं हूं आदेश कुमार गुप्त और इस कार्यक्रम में मेरा साथ देंगे साक्षी बंसल. स्वागत है आपका भी. शुक्रिया आदेश जी, बहुत बहुत शुक्रिया. और आज भारत और न्यूजीलैंड आपके सामने हैं. पाकिस्तान की 12 दोनों टीमें गई हार, तो दोनों ही टीमों के लिए करो या मरो वाला मुकाबला. लेकिन क्यों और कैसे और किस लिए, इस पर चर्चा के लिए मौजूद है हमारे दो खास मेहमान आकाशवाणी दिल्ली के स्टूडियो में. पूर्व इंटरनेशनल क्रिकेटर आशीष कपूर, सांप्रदायिक ಮಾಲಿನ್ಯ, ತಾಪಮಾನ ಏರಿಕೆ ಸಹಜ ಎನ್ನುತ್ತಾರೆ. ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಜಿಆರ್ ನಾಯಕ್ ಅವರು. ಅಬ್ ಕ್ಯೂಂಕಿ ಯೇ ದುನಿಯಾ ಕಿ ತೇಜ್ ಹೈ ಸಾಕ್ಷಿ ಕಿ ಅಬ್ ಇಂಧನಗಳನ್ನು ಉಪಯೋಗಿಸ್ತಾ ಇದೆ. ಇದು ಇಂಧನಗಳು ಪಾರಂಪರಿಕ ಏನು ಉಪಯೋಗಿಸ್ತಾ ಇದೆ ಅದು ಈಗ ನಾಶ ಆ ಚುಕೆ ರಾಜ್ ಖೋ ಚುಕೆ ಹೈ ಔರ್ ಟೀಮ್ ದೋ ಪರಿಮಾಣ ಭಾರತ್ ಕಿ ಎಲ್ಲಾ ಕಡೆ ಬಹಳಷ್ಟು ಹೆಚ್ಚಿಗೆ ಆಗಿದೆ. ಸೂರ್ಯ ಕುಮಾರ್ ಯಾದವ್ ಕಿ ಜಗೆ ಶಾಂತಿ ಶರ್ಮಾ ಔರ್ ಭುವನೇಶ್ವರ್ ಕುಮಾರ್ ಕಿ ಜಗೆ ಶಾರ್ದೂಲ್ ಠಾಕೂರ್. ಕ್ಯಾ ಅದ್ರ ಜೊತೆಗೆ ಉಪಯೋಗಿಸಿಕೊಂಡು ನಾವು ಪರಿಸರನು ನಾವು ದೂಷಿತ ಮಾಡ್ತೀವಿ. ಎಲ್ಲಾ ಕಡೆ ಕೇಳ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್ ಅಂತ, ಗ್ರೀನ್ ಹೌಸ್ ಅಂತ ಇದು ಆಗ್ತಾ ಇರೋದ್ರಿಂದ, ಇದು ಪ್ರಮುಖದಿಂದ 30% ಕಿಂತ ಹೆಚ್ಚು ಕಾರಣ ಇರೋದ್ರಿಂದ ನಾವು ಉಪಯೋಗಿಸ್ತಿರೋದು ಇಂಧನಗಳಿಂದ. ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಮೇರೆ ಖ್ಯಾಲ್ ಸೇ ಭೂಮಿ ಕೋ ಭಾರ ಜೊತೆಗೆ ಪ್ರದೂಷಣ ಆಗ್ತದೆ. ಬಿಲ್ಕುಲ್, ನಾವು ಬೇರೆ ಯಾವ್ದ್ರೆ ಇಂಧನ ಕಡೆ ಹೋಗಬೇಕು, ಆ ಇಂಧನ ಕಂಟಿನ್ಯೂಸ್ಲಿ ನಮ್ ಸಿಗ್ಬೇಕು, ರಿನ್ಯೂವೇಬಲ್ ಅಂತೀವಿ ನಾವು ಹೋಗ್ಬೇಕಂತ ಒಂದು ವಿಚಾರ ಎಲ್ಲಾ ಕಡೆ ನಡೆದಿದೆ. ಮನುಷ್ಯನೇನು ಜಾಣನಿದ್ದಾನೆ, ತನ್ನ ಆರೋಗ್ಯವನ್ನು ಆತ ಹೇಗಾದರೂ ಕಾಪಾಡಿಕೊಳ್ಳಬಹುದು. ಆದರೆ ಈ ಭೂಮಿಯ ಮೇಲೆ ಬದುಕಲು ಆತನಷ್ಟೇ ಹಕ್ಕನ್ನು ಹೊಂದಿರುವ ಇತರ ಜೀವಿ ಪರಿಸರದ ಮೇಲೆ ಮಾನವ ಮಾಡುತ್ತಿರುವ ಮಾಲಿನ್ಯದ ದಾಳಿಯಿಂದಾಗಿ ಈಗಾಗಲೇ ಅನೇಕ ಜೀವಿಗಳು ನಾಶವಾಗಿವೆ, ಸಾವಿರಾರು ಪ್ರಭೇದಗಳು ನಾಶವಾಗಲು ಕ್ಷಣಗಳನ್ನು. ಮುಂದೊಂದು ದಿನ ಮನುಷ್ಯ ಒಂಟಿಯಾಗಿ ಆತನ ಅಳಿವು ಕೂಡ ಅನಿಶ್ಚಿತವೇನಲ್ಲ. ಆದರೆ ಹಾಗಾಗಬಾರದು. ಜೀವಂತ ಗ್ರಹವಾಗಿರುವ ಭೂಮಿಯ ಚೈತನ್ಯ ಅಡಗಬಾರದು. ಭೂಮಿ ಸದಾ ಅದಕ್ಕೆ ಒಂದು ಹಾದಿ ಇದೆ. जी आशीष, आपसे पूछूंगी मैं कि भारत का टॉस हार जाना आज के दिन की इसी पिच पर अगर देखा जाए 18 में से 14 गेम्स जो सेकंड बैटिंग कर रही है वो जीते हैं, तो आज भारत का टॉस कितना महत्वपूर्ण या अहम रोल निभा सकता है? I mean, toss is always 50-50, like ಆಪನೆ ಬಹುತ್ ಇರುವ ಸಾಂಪ್ರದಾಯಿಕ ಇಂಧನಗಳನ್ನು ಹಿತಮಿತವಾಗಿ ಬಳಸುವುದರ ಜೊತೆಗೆ ಮಾಲಿನ್ಯ ಉಂಟು ಮಾಡದ ಪರ್ಯಾಯ ಇಂಧನಗಳ ಗಿಡಮರಗಳು, ಸಸ್ಯಗಳು, ಕೃಷಿ ಬೆಳೆಗಳು, ಪಾಚಿಗಳು, ಸಮುದ್ರ ಕಳೆಗಳು ಮುಂತಾದವುಗಳೆಲ್ಲ ನಮಗೆ ಪರ್ಯಾಯವಾದ ಜೈವಿಕ ಇಂಧನವನ್ನು ಒದಗಿಸಬಲ್ಲವು. ಸಾಕಷ್ಟು ಮಹತ್ವ ಜೈವಿಕ ಭೂಮಿ ಮೇಲೆ ಇರುವಂತ ಜೀವ ಸೃಷ್ಟಿ ಏನಿದೆ ಜೀವ ಸೃಷ್ಟಿ ಒಳಗಡೆ ಗಿಡದಿಂದ ನಾವು ಮಾಡಬಹುದು. ಅದೇ ತರ ನಾವು ಬೇರೆ ಬೇರೆ ಇರುವಂತಹ ಸಾಮಗ್ರಿಗಳಿಂದ ಕಾಲಿಂಗ್ ಲೈನ್ ಖುಲಿ ಹುಯಿ ಹೈ. ನಮಸ್ಕಾರ, ಗುಡ್ ಈವ್ನಿಂಗ್. ಭಾರತ ಅಂತ ನಮ್ಮ ದೇಶ ಒಳಗಡೆ 85% ಅಷ್ಟೇ ನಾವು ಪೆಟ್ರೋಲ್ ಡೀಸೆಲ್ ಉತ್ಪಾದನೆ ನಾವು ಮಾಡ್ತಾ ಇಲ್ಲ, ಹೊರಗಿಂದ ತರಿಸ್ತೇವೆ. ಅದರಿಂದ ಸಾಕಷ್ಟು ಹೊರಗಡೆ ಹೋಗುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿ ಈ ತರ ಸಾಧನೆಗಳನ್ನು ಬಹಳ ಇಲ್ಲ. ಅದಕ್ಕೆ ನಾವು ಏನ್ ಮಾಡಬೇಕು ಈ ಒಂದು ವಿಚಾರದಲ್ಲಿ ಎಲ್ಲಾ ಕಡೆ ಈಗ ಜೈವಿಕ ಸ್ವಾಗತ ಬರುವಂತಹ ಪರಿಸ್ಥಿತಿ ಒಳಗೆ ನಮ್ಮ ಇಂಧನ ತಯಾರ ಮಾಡುವ ಸ್ವಾವಲಂಬಿ ಆಗ್ಬಹುದು. ನಾವು ಜೈವಿಕ ಇಂಧನ ಕ್ಷೇತ್ರದಲ್ಲಿ ಪ್ರಗತಿ ಆದ್ರೆ ನಮ್ಮ ದೇಶಕ್ಕೆ ಹಣ ಬರಬಹುದು. ಯಾಕಂದ್ರೆ ನಮ್ಮ ದೇಶಕ್ಕೆ ಸಾಕಷ್ಟು ಗಿಡಗಳು ನಾವು ಬೆಳೆಸಬಹುದು. ಇಲ್ಲಿ ಸೂರ್ಯಪ್ರಕಾಶ ಬಹಳಷ್ಟು ಇರೋದ್ರಿಂದ, ಮತ್ತೆ ವೇಸ್ಟ್ ಲ್ಯಾಂಡ್ ನಾವೇನ್ ಬಂಜರ್ ಭೂಮಿ ಅಂತೀವಿ ಅದು ಬಹಳಷ್ಟು ಇರೋದ್ರಿಂದ ನಮ್ಮ ದೇಶಕ್ಕೆ ಈ ತರ ಒಂದು ಜೈವಿಕ ಇಂಧನ ಪ್ರಗತಿಯಲ್ಲಿ ಕೈ ಹಾಕಲಿಕ್ಕೆ ಬಹಳಷ್ಟು. ಜೈವಿಕ ಇಂಧನದಲ್ಲಿ ಎರಡು ಬಗೆ, ಒಂದು ಜೈವಿಕ ಇಥನಾಲ್ ಲೆಫ್ಟ್ ಹ್ಯಾಂಡ್ ಫಾಸ್ಟ್ ಫುಡ್ ಇಂಡಿಯಾ ಪರಿಸ್ಥಿತಿ ಖಾದ್ಯವಾಗಿ ಬಳಸುವ ಬೆಳೆಗಳು ಹಾಗೂ ಆದರೆ ಆಹಾರ ಭದ್ರತೆಗೆ ಒದಗುವ ಸಾಧ್ಯತೆ ಇರುವುದರಿಂದ ಇವುಗಳನ್ನು ನಾವು ಆಶೀಶ್ ಪೆಟ್ರೋಲಿಯಂ ಇಂಧನ ಮೇಲೆ ನಾವು ಅಲ್ಟರ್ನೇಟ್ ಬಯೋ ಡೀಸೆಲ್ ಅಂತ ಅಂದ್ರೆ ನಾವು ಈಗ ಡೀಸೆಲ್ ಟ್ರಾನ್ಸ್ಪೋರ್ಟೇಷನ್ ಫ್ಯೂಯಲ್ ಏನು ಉಪಯೋಗಿಸ್ತೀವಿ ಬಯೋ ಡೀಸೆಲ್ ಉಪಯೋಗಿಸ್ತೀವಿ. ಎರಡು ತರದ ಇಂಧನ ನಾವು ಜೈವಿಕ ಸೋರ್ಸ್ ಲಿಂದ ಮಾಡ್ಲಿಕ್ಕೆ ಸಾಧ್ಯ ಇದೆ. ಪ್ರತಿಯಾಗಿ ನಾವು ಬಯೋ ಡೀಸೆಲ್ ನೋಡಿದ್ರೆ ಯಾವುದೋ ಒಂದು ಗಿಡದೊಳಗೆ ನಾವು ಈಗ ಎಣ್ಣೆಕಾಳು ಗಿಡ ಏನಿವೆ ಒಂದು ವೆಜಿಟೇಬಲ್ ಆಯಿಲ್ ಅಂತ ಅದರಿಂದ ನಾವು ಬಯೋ ಡೀಸೆಲ್ ಕನ್ವರ್ಷನ್ ಮಾಡಬಹುದು. ನಮ್ಮ ದೇಶದಲ್ಲಿ ಸಾಕಷ್ಟು ನಾವು ಸನ್ಫ್ಲವರ್ ಇರಲಿ ಶೇಂಗಾ ಇಂಥದ್ರಿಂದ ನಾವು ಎಲ್ಲ ಮಾಡ್ತಾ ಇದೀವಿ, ವೆಜಿಟೇಬಲ್ ಆಯಿಲ್ ಮಾಡ್ತಾ ಇದೀವಿ. ಬಟ್ ಬಯೋ ಡೀಸೆಲ್ ಮಾಡಬೇಕಾದ್ರೆ ನಾವು ನಾನ್ ರಿನ್ಯೂವಬಲ್ ಯಾವುದು ನಾವು ಫುಡ್ ಅಂತ ಉಪಯೋಗಿಸಿದ್ದೆ ಇಲ್ಲ ಅಂತ ಒಂದು ಸೋರ್ಸ್ ಇಂದ ನಾವು ಬಯೋ ಡೀಸೆಲ್ ಮಾಡಬೇಕು. ಅದೇ ತರ ನಮ್ಮ ಖಾದ್ಯ ಇದರದಲ್ಲಿ ಪರಿಣಾಮ ಆಗಬಾರದು ಅಂತ ಹೇಳಿ ಬಂಜರು ಭೂಮಿ ಉಪಯೋಗಿಸಬೇಕು. ಅಂತ ಜಾಗದಲ್ಲಿ ಯಾವ ನಾವು ಗಿಡಗಳನ್ನು ಬೆಳೆಸಬಹುದು ಅದರಿಂದ ಡೀಸೆಲ್ ಮಾಡಬಹುದು, ಅದು ಒಂದು ವಿಚಾರದಿಂದ ಈಗ ನಾವು ಗಿಡ ನಾವು ಆಲ್ರೆಡಿ ಎಲ್ಲ ಕಡೆ ಒಂದು ನಂತರ ಅದಕ್ಕೆ ಸೆಲೆಕ್ಷನ್ ಮಾಡಿದ್ದಾರೆ. ನಮ್ಮಲ್ಲಿ ನೂರಾರು ಬಗೆಯ ಗಿಡ ಮರಗಳ ಪ್ರಭೇದಗಳು ಜೈವಿಕ ಡೀಸೆಲ್ ಅನ್ನು ನೀಡುತ್ತವೆ. ಆದರೆ ನಮ್ಮ ವಾತಾವರಣಕ್ಕೆ ಸೂಕ್ತವಾದ ಪ್ರಭೇದಗಳನ್ನು ಆಯ್ಕೆ ಮಾಡಿ ಬೆಳೆಸುವುದು ನಾಯಕ್ ಅವರು ಹೇಳಿದ ಹಾಗೆ ಜೈವಿಕ ಡೀಸೆಲ್ ನೀಡುವ ಉತ್ತಮ ಪ್ರಭೇದ ಐ ಥಿಂಕ್ ಅವುಗಳಲ್ಲಿ ಸಿಮರುಬದ ಬಗ್ಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ವಿಜ್ಞಾನಿ ಡಾಕ್ಟರ್ ಶ್ಯಾಮ್ ಸುಂದರ್ ಜೋಶಿ ಅವರು ಸುಮಾರು 20 ವರ್ಷಗಳಷ್ಟು ದೀರ್ಘಾವಧಿಯವರೆಗೆ ಅಧ್ಯಯನ ನಡೆಸಿ ಅದೊಂದು ಬಹುಪಯೋಗಿ ಲಕ್ಷ್ಮಿತರು ಎಂದು ಕಂಡುಕೊಂಡಿದ್ದಾರೆ. ಬಂಜರು ಭೂಮಿ, ವ್ಯರ್ಥವಾಗಿರುವ ಭೂಮಿ, ಮಧುಗಳ ಮೇಲೆ ಬೆಳೆಯಲು ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಲ್ಲಿ ಇದರ ಕೊಡುಗೆ ಅನನ್ಯವಾಗಿದೆ. ನಿತ್ಯ ಹರಿದ್ವರ್ಣದ ಕಾಡು ರೋಹಿತ್ ಶರ್ಮಾ ಹೆಸರಿನಂತೆ ಅಂತಹ ಅರಣ್ಯ ಪ್ರದೇಶದಲ್ಲಿ ಮಧ್ಯಾಹ್ನ ಸಾಮಾನ್ಯ ಹೆಸರುಗಳು ರೋಹಿತ್ ಶರ್ಮಾ ರಾಹುಲ್ ಸ್ಟಾರ್ಟ್ ರಿಪಿಟೇಷನ್ ಈ ಐದು ಜಿಲ್ಲೆ ಪಿಛಲೆ ಸಿಚುವೇಶನ್ ಈ ಎಲ್ಲ ಪ್ರದೇಶಗಳು ಇಲ್ಲಿನ ರೈತರಿಗೆ ಬೀಜ ಹಾಕಿದ್ರೆ ಆ ಬೆಳೆಗಳಿಗೆ ಪೂರಕವಾಗಿ ಅಂದ್ರೆ ಪರ್ಯಾಯವಾಗಿ ಅಲ್ಲ ಪೂರಕವಾಗಿ ಪ್ರತಿ ವರ್ಷ 20,000 ರೂಪಾಯಿ ಹೆಚ್ಚಿನ ಆದಾಯ ಈ ಹೈದರಾಬಾದ್ ಕರ್ನಾಟಕದ ಕುಷ್ಕಿ ಜಿಲ್ಲೆಯಲ್ಲ ಇದನ್ನು ಬಳಸಲಿಕ್ಕೆ ಪ್ರತಿ ವರ್ಷ ಹೈದರಾಬಾದ್ ಕರ್ನಾಟಕದ ರೈತರಿಂದ 11,000 ಅದರಿಂದ ಇವರು ಬೇರೆ ಕಡೆಗೆ ಅಲ್ಲಿ ಇಲ್ಲಿ ಕೈಗೊಂಡ ಪರಿಸ್ಥಿತಿ ಬರುವುದಿಲ್ಲ. ಇವರೇ ಕೈಯಿಂದ ದಾನ ಮಾಡುವ ಪರಿಸ್ಥಿತಿ ಬರುತ್ತೆ. ಇದಕ್ಕೆ ಹೈದರಾಬಾದ್ ಅನುಕೂಲ ಆಗ್ತದೆ. ಅದರ ಜೊತೆಗೆ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಅಂತ ಗುರುತಿಸಿಕೊಂಡಿದೆ. ಇದು ಬಂತು ಅಂತಂದ್ರೆ ಮುಂದುವರೆದ ಪ್ರದೇಶ ಆರ್ಥಿಕವಾಗಿ ಸ್ವಾವಲಂಬಿ ಇಲ್ಲಿ ಹೈದರಾಬಾದ್ ಕರ್ನಾಟಕದ ಈ ಐದು ಜಿಲ್ಲೆಗಳಲ್ಲಿ ಯಾವಾಗಲೂ ಬಿಸಿಲು ಬೆಂಗಾಲ್ ಇದು ಬೆಳೆಯಿತು ಅಂತಂದ್ರೆ ಇಲ್ಲಿನ ಬಿರಿತದಲ್ಲ ತೇವಾಂಶ ಕಡಿಮೆ ಇರ್ತದಲ್ಲ ಅದು ಹೋಗಿ ಎಲ್ಲರೂ ಪರಿಸರದ ಮೇಲೂ ಇದೆ, ಆರ್ಥಿಕತೆಯ ಮೇಲೆಯೂ ಇದೆ. ಈ ಹೈದರಾಬಾದ್ ಕರ್ನಾಟಕ ಜನತೆಯಲ್ಲಿ ಈ ಸಿಮರುಬಗಳು ಬಯೋ ಇಥನಾಲ್ ಅನ್ನು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ನೀಡುತ್ತವೆ ಎಂದು ಹೇಳುತ್ತಾರೆ. ಅಲ್ಲದೆ ಸಮುದ್ರ ಕಳೆ ಸೀವೀಡ್ ಕೂಡ ಒಳ್ಳೆಯ ಜೈವಿಕ ಇಂಧನದ ಮೂಲ ಎನ್ನುತ್ತಾರೆ. ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಸಂಶೋಧನೆ ಆಗಿದೆ. ಉದಾಹರಣೆಗೆ ಅಲ್ಗಿ ಅಂತೀನೋ ಪಾಚಿ, ಅದರಿಂದ ಬಯೋಡೀಸೆಲ್ ಬಯೋ ಇಥನಾಲ್ ಮಾಡ್ಲಿಕ್ಕೆ ಸಾಧ್ಯ. ಪ್ಲಾಸ್ಟಿಕ್ ಅಂತ ವಸ್ತು ತ್ಯಾಜ್ಯ ವಸ್ತು ಇವೆ, ಅದರಲ್ಲೂ ಕನ್ವರ್ಷನ್ ಮಾಡಿ ನಾವು ಬೇರೆ ಬೇರೆ ಇಂಧನ ಜೈವಿಕ ಇಂಧನ ಮಾಡ್ಲಿಕ್ಕೆ ಸಾಧ್ಯ. ಇದೆಲ್ಲ ಸಾಕಷ್ಟು ಸಂಶೋಧನೆ ಎಲ್ಲ ಈ ಜಗತ್ತಿನಲ್ಲಿ ನಡೀತಾ ಇದೆ. ಮುಂದೆ ಬರುವಂತಹ ಸಮಯದಲ್ಲಿ ಈ ಒಂದು ಜೈವಿಕ ಇಂಧನ ಇದೆ, ಅದು ಪ್ರಮುಖವಾಗಿ ಮುಂದೆ ಬಂದು ನಾವು ಈಗ ಏನ್ ಮಾತಾಡ್ತಾ ಇದೀವಿ, ಪ್ರದೂಷಣ ಇರಲಿ, ಗ್ಲೋಬಲ್ ವಾರ್ಮಿಂಗ್ ಇದಕ್ಕೆಲ್ಲ ಕಂಟ್ರೋಲ್ ಆಗೋದು ಸ್ವಿಂಗ್ಸ್ ಇಟ್ ಡಸ್. ಜೈವಿಕ ಇಂಧನಗಳ ಅಗತ್ಯತೆಯನ್ನು ಇಟ್ಟುಕೊಂಡು ಕರ್ನಾಟಕ ಸರ್ಕಾರ ಜೈವಿಕ ಇಂಧನಗಳ ನೀತಿಯೊಂದನ್ನು ರೂಪಿಸಿದೆ. ಈಗ ಇದಕ್ಕೆ ಒಂದು ಚಾಲನೆ ಸಿಗ್ಬೇಕಂತ ಹೇಳಿ ಸಂಪೂರ್ಣ ರಾಜ್ಯದಲ್ಲಿ ಜೈವಿಕ ಇಂಧನ ನೀತಿನೂ ನಮ್ಮ ರಾಜ್ಯಕ್ಕೆ ಈ ಪ್ರಕಾರ ಮಾಡಿ ಈ ಒಂದು ಜೈವಿಕ ಇಂಧನ ಸಮಸ್ಯೆ ಒಳಗೆ ನಾವು ಬಹಳಷ್ಟು ಜೈವಿಕ ಇಂಧನದ ಮನೆಗಳ ಕೃಷಿ ನಜರ್ ಹಾರ್ದಿಕ್ ಜೈವಿಕ ಬಯೋಟೆಕ್ನಾಲಜಿ ಪಾರ್ಕ್ ಸಾಗಿದೆ. ಬಯೋಡೀಸೆಲ್ ಟೆಕ್ನಾಲಜಿ ಪಾರ್ಕ್ ಅಂತ ರವೀಂದ್ರ ಜಡೇಜಾ ಸ್ಥಾಪನೆಯಾಗಿದೆ. ಈ ಮೂರು ವರ್ಷ ರವೀಂದ್ರ ಜಡೇಜಾ ಅಲ್ಲೇ ಈ ಭಾಗ ಒಳಗೆ ಬರುವಂತಹ ಪೊಂಗಾಮಿ ಅಂದ್ರೆ ಹೊಂಗೆ ಹಿಪ್ಪೆ ಮಧುಕ ಅದರ ಜೊತೆಗೆ ಸಿಮರ್ ಇದು ನಾಲ್ಕು ಸ್ಪೀಸೀಸ್ ಒಳ್ಳೆ ಒಳ್ಳೆ ವೆರೈಟೀಸ್ ನಾವು ತರಿಸ್ಕೊಂಡು ಬೇರೆ ಬೇರೆ ಬ್ಲಾಕ್ ಮಾಡಿ ಸಂಶೋಧನೆ ಮತ್ತೆ ಹೆಂಗ್ ಬೆಳೆಸಬೇಕು ಯಾವ ವೆರೈಟಿ ಸೂಟೇಬಲ್ ಇದೆ ಅಂತ ನೋಡ್ತಾ ಈಗಾಗಲೇ 100 ಎಕರ್ ಭೂಮಿ ಜಟ್ರೋಪಾ ಜಡೇಜಾ ಫ್ಲವರಿಂಗ್ ಆಗಿ ಜಟ್ರೋಪಾಲಿಂದ ನಮಗೆ ಎಕ್ಸಾಂಪಲ್ ಜಟ್ರೋಪಾಲಿಂದ ಒಂದ್ ಗಿಡದಿಂದ ಒಂದ್ ಕೆಜಿ ತನಕ ಬೀಜ ಈ ಒಂದು ಟೆಕ್ನಾಲಜಿ ಪಾರ್ಕ್ ಟೆಕ್ನಾಲಜಿ ಯಾಕಂತ ಇಲ್ಲೇ ನಾವು ಬಯೋಡೀಸೆಲ್ ತಯಾರು ಮಾಡಬೇಕಂತ ಯೂನಿಟ್ ನು ಸ್ಥಾಪನೆ ಮಾಡಿ ಅದರದನ್ನು ಡೆಮಾನ್ಸ್ಟ್ರೇಷನ್ ರೈತರಿಗೆ ತೋರಿಸಲಿಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳಿ ಈ ಟೆಕ್ನಾಲಜಿನೂ ಬಳಸ್ತೇವೆ. ನಾವು ಈ ನರ್ಸರಿ ಮ್ಯಾನೇಜ್ಮೆಂಟ್ ಈ ಗಿಡ ಮೊದಲೇ ಬೆಳೆಸಬೇಕಾದ್ರೆ ನರ್ಸರಿ ಮಾಡಬೇಕು, ಗ್ರೀನ್ ಹೌಸ್ ಮ್ಯಾನೇಜ್ಮೆಂಟ್, ಈ ಗಿಡಕ್ಕೆ ಯಾವ ತರ ನಾವು ಗೊಬ್ಬರ ಕೊಡಬೇಕು, ಯಾವ ತರ ಕೀಟನಾಶಕ ಉಪಯೋಗಿಸಬೇಕು. ಜನರಲ್ಲಿ ಈ ಒಂದು ಬಯೋಡೀಸೆಲ್ ಬೇಕಂತ ಸಸಿದ ಮ್ಯಾಲೆ ಬರೋದಿಲ್ಲ, ಆದ್ರೆ ಈ ಒಂದು ಸಾಧ್ಯತೆ ನಾವು ಇದು ಮಾಡಲಾರದೆ ಯಾವ ರೋಗ ಬರಬಹುದು ಜಡೇಜಾ ನಂಬರ್ ಒನ್ ಬೋಲರ್ ಸಂಶೋಧನೆ ನಡೀತಾ ಇದೆ. ಪ್ರತಿ ವರ್ಷ ಯಾವ ತರ ಗ್ರೋತ್ ಆಗ್ತದೆ, ಟಿಶ್ಯೂ ಕಲ್ಚರ್ ವರುಣ್ ಚಕ್ರವರ್ತಿ ಮಾಡಿ ಯಾವ ತರ ಒಳ್ಳೆ ವೆರೈಟೀಸ್ ಇದರ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಗುಲ್ಬರ್ಗಾ ಹೈದರಾಬಾದ್ ಕರ್ನಾಟಕ ಏರಿಯಾ ಸೆಮಿ ಏರಿಡ್ ಏರಿಯಾ ಅಂತೀವಿ, ಆ ಏರಿಯಾ ಒಳಗೆ ಬರುವಂತಹ ಗಿಡಗಳನ್ನು ನಾವು ಹೆಂಗ್ ಬೆಳೆಸಬೇಕು, ಯಾವ ಒಂದು ಸೆಲೆಕ್ಷನ್ ಆಫ್ ವೆರೈಟೀಸ್ ಅದಕ್ಕೆ ಸಂಬಂಧಪಟ್ಟ ನಾವು ಮಿಶಾಗತ್ ಹೆಂಗ್ ಮಾಡಬೇಕು, ಯಾವ ತರ ಬೆಳೆಸಬೇಕು, ಗೊಬ್ಬರ ಏನ್ ಹಾಕಬೇಕು, ನೀರು ಆಮೇಲೆ ಅದರದ್ದು ಪೋಸ್ಟ್ ಹಾರ್ವೆಸ್ಟ್ ಅಂದ್ರೆ ಯಾವಾಗ ಅದು ಗಿಡದಿಂದ ನಾವು ಬೀಜ ಬರಲಿಕ್ಕೆ ಸಾಧ್ಯ ಆಗ್ತದೆ, ಅವಾಗ ಆ ತರ ಯಾವ ತರ ಬೀಜ ಕಲೆಕ್ಟ್ ಮಾಡಬೇಕು, ಅಶ್ವಿನ್ ಕಮ್ಸ್ ಟು ಎಣ್ಣೆ ಹೆಂಗ್ ತಗೋಬೇಕು, ಇದೆಲ್ಲ ಒಂದು ತಂತ್ರಜ್ಞಾನ ವಿಕಸಿತ ಮಾಡಬೇಕಂತ ಹೇಳಿ ಅಲ್ಲೇನೆ ನಾವು ಬೇರೆ ಬೇರೆ ದೇಶದಿಂದ ಹಾಗೂ ನಮ್ಮ ದೇಶದಿಂದ ಒಳ್ಳೆ ಒಳ್ಳೆ ಒಂದು ಸಂಶೋಧನೆ ನಡೀತಾ ಇದೆ. ಮಾರ್ಕೆಟ್ ಪಾಯಿಂಟ್ ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಶಾರ್ದೂಲ್ ಠಾಕೂರ್, ಮೊಹಮ್ಮದ್ ಶಾಮಿ, ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬುಮ್ರಾ, ವಿಜಯ್ ಜಿ ಪರ್ಚೇಸ್ ಮಾಡ್ತಾ ಇದೀವಿ, ಅದರಿಂದ ಅಲ್ಲೇನೆ ಒಂದು ಬಯೋಡೀಸೆಲ್ ತಯಾರು ಮಾಡಬೇಕು, ಅಲ್ಲೇ ನಾವು ಈ ಒಂದು ಎಣ್ಣೆಲಿಂದ ಎಣ್ಣೆ ತಯಾರು ಮಾಡಬೇಕು, ಆ ಎಣ್ಣೆಲಿಂದ ಫಿಲ್ಟರ್ ಮಾಡಿ ಮುಂದೆ ಅದರಿಂದ ಬಯೋಡೀಸೆಲ್ ಕನ್ವರ್ಷನ್ ಹೆಂಗ್ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ, ಆ ಬಯೋಡೀಸೆಲ್ ತಯಾರು ಮಾಡುವಂತ ಪರಿಸ್ಥಿತಿ ಯಾವ್ಯಾವ್ದು ಅನ್ಯ ಪದಾರ್ಥಗಳನ್ನು ಬಯೋ ಪ್ರಾಡಕ್ಟ್ಸ್ ಏನಂತೀವಿ, ಗ್ಲಿಸರಾಲ್ ಹೆಂಗ್ ಬರ್ತದೆ, ಅದರದ್ದು ಉಪಯೋಗ ಹೆಂಗ್ ಮಾಡಬಹುದು, ಇದು ಒಂದು ಪೂರ್ಣವಾಗಿ ಒಂದು ತಂತ್ರಜ್ಞಾನದ ನಾವು ಒಂದು ವಿಕಸಿತ ಮಾಡಿ ಇರುವಂತ ರೈತರಿಗೆ ಇರಲಿ, ಅದು ತಂತ್ರಜ್ಞಾನ ನಾವು ಕಲಿಸಬೇಕು, ಅದರ ಯೂನಿಟ್ಸ್ ಇಲ್ಲಿ ಎಸ್ಟಾಬ್ಲಿಷ್ ಆಗಬೇಕು ಅಂತ ಒಂದು ಪ್ರಯೋಜನ ಹಾಕೊಂಡಿವಿ. ಈ ಬಯೋಡೀಸೆಲ್ ಟೆಕ್ನಾಲಜಿ ಪಾರ್ಕ್ ಗೆ ನಮ್ಗೆ ಈಗ ಸದ್ಯಕ್ಕೆ ಹೈದರಾಬಾದ್ ಕರ್ನಾಟಕ ಸ್ವಾಗತ ಇಲಾಖೆ ವಿಫುಲವಾದ ಅವಕಾಶಗಳಿವೆ, ತಮ್ಮಲ್ಲಿರುವ ಬಂಜರು ಭೂಮಿಗಳಲ್ಲಿ ಹೊಲದ ಬದುಗಳ ಮೇಲೆ ಇಂಥ ಗಿಡಗಳನ್ನು ಬೆಳೆಯುವುದರಿಂದ ಆದಾಯ ಗಳಿಸಬಹುದು. ಅಷ್ಟೇ ಅಲ್ಲ, ಈ ಮೂಲಕ ಪರಿಸರ ಶುದ್ಧಿಗಾಗಿ ತಮ್ಮ ಸೇವೆಯನ್ನು ಸಲ್ಲಿಸಬಹುದು. ಇದರ ಜೊತೆಗೇನೆ ನಾವು ಈ ತರ ಒಂದು ಮೂವ್ಮೆಂಟ್ ಏನಿದೆ, ಇದು ಒಂದು ಕಾರ್ಯಕ್ರಮ ಏನ್ ಹಾಕೊಂಡಿವಿ, ಅದು ಹಳ್ಳಿ ಹಳ್ಳಿ ಒಳಗೆ ಸಣ್ಣ ಪ್ರಮಾಣದಲ್ಲಿನೂ ಮಾಡಬಹುದು. ರೈತರು ಅವರೇ ಒಂದು ಸಂಘ ಮಾಡಿಕೊಂಡು ಈಗ ಹಾಲಿನ ಉತ್ಪಾದನೆ ಹೆಂಗ್ ಆಗ್ತಾ ಇದೆ ನಮ್ಮ ರಾಜ್ಯ ಒಳಗಿರಲಿ, ಎಲ್ಲ ಇಡೀ ದೇಶ ಒಳಗಿರಲಿ, ಅದೇ ತರ ಜೈವಿಕ ಇಂಧನ ಬೇಕಂತ ಎಣ್ಣೆ ತಯಾರು ಮಾಡಲಿಕ್ಕೆ ಸಣ್ಣ ಸಣ್ಣ ಮಷೀನ್ಗಳು ನಾವು ತಯಾರು ಮಾಡಿದೀವಿ, ಅದರಿಂದ ಮನೆಯೊಳಗೆ ಸಟಿಸ್ಫೈ ಟೀಮ್ ಕಿತ್ನೆ ಸ್ಕೋರ್ ಉಮೀದ ಅಚ್ಚೆ ಬಾ ಚುಕೆ ಜೆ ಲಿಸ್ನರ್ ಬೋಲ್ ರೇ 180-190 200 ಕಂಪನಿ ಕಮ್ ಸೆ ಕಮ್ 160 ಬೋಲ್ ಪೇ ಲಾ ಆಶೀಶ್ ಸ್ಕೋರ್ ಅಚ್ಚಾ ಟಾರ್ಗೆಟ್ ಬನ್ ಸಕ್ತಾರ್ಗೆಟ್ ಇಸ್ What I've seen is teams chasing. If you don't pick the few wickets earlier, then the teams are winning very comfortably, the teams chasing. So, one, you have to pick up a good score. Two, you'll have to pick up those early wickets when New Zealand starts. ಲಾಸ್ಟ್ ಬಾತ್ ಬತಾ ದೇ ಪಿಛಲೆ ಮ್ಯಾಚ ಭಾರತ ಜೀತೆ ಪಾಂಚ ಮ್ಯಾಚ ವರ್ಲ್ಡ್ ಕಪ್ ದೋನೋ ಮ್ಯಾಚ ನ್ಯೂಜಿಲ್ಯಾಂಡ್ ನೇ ಜೀತಾ. ಅದೇ ಜೀ ಬಹುತ್ ಬಹುತ್ ಶುಕ್ರಿಯಾ ಈ ಇನ್ಫಾರ್ಮೇಶನ್ ಹಮಾರೆ ಸಾರೇ ಶ್ರೋತಾ ಕೋ ದೇನೆ ಕೆ ಲಿಯೆ. ವಿಜಯ್ ಜೀ, ಆಶೀಶ್, ಥ್ಯಾಂಕ್ ಯು ಸೋ ಮಚ್ ಮೇರೆ ಸಾಥ್ ಜೋಡ್ನೆ ಕೆ ಲಿಯೆ. ಆದೇ ಶುಕ್ರಿಯಾ ಬಹುತ್ ಬಹುತ್. एंड इसके साथ ही हम अब यहाँ से आगे बढ़ते हैं ओवर टू आवर लाइव ऑडियो कमेंट्री टीम इन मोबाइल विल बी टेकिंग इट कोर्स लेकिन एज पर द इंस्ट्रक्शंस हमारे पास अभी कुछ क्षण है बिफोर द गेम स्टार्ट्स एंड यहाँ से एक दो चीजें मैं जो पूछूंगी बिफोर वी टेक द क्लोजिंग वर्ड्स विजय जी मैं आपके पास आती हूँ और ये सवाल खासगी कंपनी जैसे हमने देखा आज पूरी भारत की टीम की कॉम्पोजिशन है जिसके अंदर ये दो बातें उठाई गई है कि सूर्य कुमार यादव का इंक्लूजन होना चाहिए था और दूसरा है रविचंद्रन अश्विन क्या आप इन दोनों बातों से सहमति रखते हैं कि आपको लगता है इस समय जो स्क्वाड है वो पूरा पूरा कम्प्लीट है ನಿಜವಾಗಿಯೂ ಜೈವಿಕ ಇಂಧನಗಳು ನಮ್ಮ ಪರಿಸರವನ್ನು ಹಸಿರುಗೊಳಿಸಬಲ್ಲವು ಅವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ಅಡಕವಾಗಿದೆ ಅಲ್ಲದೆ ವಾಹನಗಳ ಇಂಜಿನ್ಗಳಲ್ಲಿ ಅವು ಸಂಪೂರ್ಣವಾಗಿ ಕುರಿತು ಹೋಗಿ ವಿಷಕಾರಕ ಅನಿಲಗಳ ಬಿಡುಗಡೆಯನ್ನು ಕಡಿಮೆಗೊಳಿಸುತ್ತವೆ ಅದಕ್ಕಾಗಿಯೇ ಇವುಗಳನ್ನು ಶುದ್ಧ ಶಕ್ತಿ ಕ್ಲೀನ್ ಎನರ್ಜಿಯ ಮೂಲಗಳೆಂದು ಕರೆದಿದ್ದಾರೆ हमारे साक्षी जी कोई बात नहीं हमारे एक्सपर्ट रहेंगे अगले कार्यक्रम में फिलहाल हमारी पूरी टीम लेती है आपसे विदा नमस्कार इनफैक्ट क्लीन एनर्जी अंतर इस कार्यक्रम के प्रस्तुतकर्ता प्रवीण चंद ये कार्यक्रम आकाशवाणी के दिल्ली केंद्र से प्रसारित किया गया ICC T20 World Cup 2021 Bureau of Indian Standards All Market Kusuna Swast Evam Parivar Kalyan Mantralay Bharat Sarkar Aur Aapki Suraksha Aur Aapki Swast Ke Liye National Disaster Management Ee Vandu Enniyoda Oxygen Praman Hechagi Irodrinda 100% Ee Vandu Jaivik Indana Burn Aage Efficiency Hechi Irutade Yavaga Navu Ee Gida Belasta Idevi Bhoomi Olage Avaga ಪರಿಸರ ಒಳಗೆ ಇರುವಂತ ಕಾರ್ಬನ್ ಡೈಆಕ್ಸೈಡ್ ನೇ ಹೊಂದ ಕೊಡ್ತದೆ ಅದು ಫೋಟೋಸಿಂಥೆಸಿಸ್ ಪ್ರೊಸೆಸ್ ಲಿಂದ ಸೊ ಪಾರಂಪರಿಕ ಭೂಕಂಪ ಕಿಸಿ ವಕ್ತ ಆ ಸಕ್ತಾ ಹೈ ಕ್ಯಾ ಆಪ್ ತಯಾರ್ ಹೈ ಮುನಿ ಬದಮಾಶ್ ರುಕ್ ತೋ ಮುನಿ ಮುನಿ ಮಮ್ಮಿ तकनीकी सलाह लेकर घर बनाया इसलिए आज हम सलामत हैं वरना आज ही अपना भूकंप जोन जानिए और किसी स्ट्रक्चरल इंजीनियर से सलाह लीजिए भूकंप में घर सुरक्षित तो आप सुरक्षित आपके हित में तत्पर नेशनल डिजास्टर मैनेजमेंट अथॉरिटी भारत सरकार संशोधन ಮುಂದುವರೆದಂತೆ ನೂರಕ್ಕೆ ನೂರರಷ್ಟು ಜೈವಿಕ ಇಂಧನಗಳನ್ನು ಬಳಸುವ ಬಗ್ಗೆ ಯಾವುದೇ ಸಂದೇಹವಿಲ್ಲ ನಾವು ಈಗ ಅಲ್ಟರ್ನೇಟ್ ಫ್ಯೂಯಲ್ ನೋಡಿದಾಗ ಇಥೆನಾಲ್ ಅಂತ ಹೇಳಿ ಈಗ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಇಥೆನಾಲ್ ತಯಾರ ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ಮುಂದಾಗಿದೆ ಈಗ ನಾವು ಇಥೆನಾಲ್ ಮಾಡ್ತಾ ಇರೋದು ಕಬ್ಬಿನ ಮೊಲಾಸಿಸ್ ಲಿಂದ ಆದ್ರೆ ಮುಂದೂ ನಮ್ಮ ಹೊಲದೊಳಗೆ ಇರುವಂತಹ ವೇಸ್ಟ್ ಮೆಟೀರಿಯಲ್ ಇಂದ ಈಗ ನಮ್ಮಲ್ಲಿ ಉದಾಹರಣೆಗೆ ಕಬ್ಬಿನ ಒಳಗೆ ಬಗ್ಯಾಸ್ ವೇಸ್ಟ್ ಆಗ್ತದೆ ತೊಗರಿ ಒಳಗೆ ಎಲ್ಲ ಹುಲ್ಲು ಎಲ್ಲ ಆಜುಬಾಜು ವೇಸ್ಟ್ ಆಗ್ತದೆ ಈವನ್ ಅಗ್ರಿಕಲ್ಚರಲ್ ವೇಸ್ಟ್ ಏನ್ ಅಂತೀವಿ ನಾವು ಅದನ್ನು ನಾವು ಬಯೋಮಾಸ್ ಕನ್ವರ್ಟ್ ಮಾಡಿ ಅದರಿಂದ ಇಥೆನಾಲ್ ಮಾಡಲಿಕ್ಕೆ ಒಂದು ಟೆಕ್ನಾಲಜಿ ತಂತ್ರಜ್ಞಾನ ವಿಕಸಿತ ಆಗಬೇಕು ಯಾಕಂದ್ರೆ ಈಗ ನಮ್ಮ ದೇಶದೊಳಗೆ ಅಗ್ರಿಕಲ್ಚರ್ ಕೃಷಿ ಚಟುವಟಿಕೆಗಳು ಇಷ್ಟು ನಡೀತಾ ಇದೆ ಅಂದ್ರೆ ಪ್ರತಿ ವರ್ಷ ಟನ್ ಗಟ್ಟಲೆ ನಮ್ಮಲ್ಲಿ ವೇಸ್ಟ್ ಮೆಟೀರಿಯಲ್ ಅವೈಲೇಬಲ್ ಇದೆ ಅದು ಉಪಯೋಗಿಸಿಕೊಂಡು ನಾವು ಇಥೆನಾಲ್ ತಯಾರು ಮಾಡುವಂತ ಒಂದು ತಂತ್ರಜ್ಞಾನ ವಿಕಸಿತ ಮಾಡಬೇಕು ಅದಕ್ಕೆ ಬರುವಂತಹ ತಂತ್ರಜ್ಞಾನಗಳಿಗೆ ಮತ್ತೆ ನಾವು ಸಾಕಷ್ಟು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡಿ ಜನಕ್ಕೆ ಉದ್ಯೋಗ ಅವಕಾಶ ಸಿಗಬೇಕು ಅಂತಾನು ಪ್ರಗತಿ ನಡೀತಾ ಇದೆ ಈ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಆ ತರ ಒಂದು ಪ್ರೋಗ್ರಾಂ ಹಾಕೊಂಡಿದೆ ಅದಕ್ಕೆ ಸಾಕಷ್ಟು ಸರ್ಕಾರ ಕಡೆಯಿಂದ ಕೇಂದ್ರ ಸರ್ಕಾರ ಕಡೆಯಿಂದ ಚಾಲನೆ ಸಿಕ್ಕಿದೆ ಅದ್ರಾಗ ಶುಗರ್ ಕೇನ್ ಬಗ್ಯಾಸ್ಲಿಂದ ನಾವು ಸಕ್ಕರೆ ಮಾಡಿ ಸಕ್ಕರೆಯಿಂದ ಇಥೆನಾಲ್ ಮಾಡಲಿಕ್ಕೆ ಒಂದು ಇದೆ ಸೊ ಇಥೆನಾಲ್ ಇದು ಒಂದು ಬಹಳ ಮಹತ್ವದ ಫ್ಯೂಯಲ್ ಇದೆ ಇಥೆನಾಲ್ ಇರಲಿ ಬಯೋಡೀಸೆಲ್ ಇರಲಿ ಈ ಸದ್ಯಕ್ಕೆ ನಾವು 10% ಶೇಕಡ ನಾವು ಈಗ ಇದು ಇರುವಂತ ಡೀಸೆಲ್ ಮತ್ತು ಪೆಟ್ರೋಲ್ ಒಳಗೆ ಮಿಕ್ಸ್ ಮಾಡಿ ಅದು ಬೆಳೆಸ್ತಾ ಇದೀವಿ ಈಗ ನಮ್ಮಲ್ಲಿ ತಯಾರಂತ ಬಯೋಡೀಸೆಲ್ ಆಲ್ರೆಡಿ ಈಗ ವಿಶ್ವವಿದ್ಯಾಲಯ ಅಂತ ವಾಹನಗಳು ಹಾಗೆ KSRTC ಬಸ್ಗಳನ್ನು ನಾವು ಪ್ರಯತ್ನ ಮಾಡಿ ನೋಡಿದೀವಿ ಅದರಿಂದ ಸರಿಯಾಗಿ ಅದು ಉಪಯೋಗಿಸ್ಲಿಕ್ಕೆ ಬರ್ತಾ ಇದೆ ಈ ಜೈವಿಕ ಇಂಧನ 5% 10% 20% ಈಗ ಉಪಯೋಗಿಸ್ತಾ ಇದೀವಿ ಈಗ ನಮ್ಮ ಇರುವಂತ ಆಟೋಮೊಬೈಲ್ ಇಂಜಿನ್ಸ್ ಏನಿವೆ ಅದು ಅಷ್ಟು ಫುಲ್ ನಾವು 100% ಬಯೋಡೀಸೆಲ್ ಇರಲಿ ಬಯೋ ಫ್ಯೂಯಲ್ ಇರಲಿ ಉಪಯೋಗಿಸಬೇಕಂತ ಪರಿಸ್ಥಿತಿ ಒಳಗೆ ಇಲ್ಲ ಅದಕ್ಕೆ ಆಟೋಮೊಬೈಲ್ ಕಂಪನಿನು ಯಾವ್ಯಾವ ಇವೆ ಅವ್ರದ್ದು ಮಷೀನಿಗೆ ಚೇಂಜ್ ಮಾಡ್ತಾ ಇದೆ ಅವ್ರ ಇಗ್ನಿಷನ್ ಮೋಟರ್ ಏನಿದೆ ಫ್ಯೂಯಲ್ ಟ್ಯಾಂಕ್ ಏನಿದೆ ಆ ಫ್ಯೂಯಲ್ ಬರ್ನ್ ಆಗುವಂತ ಚೇಂಬರ್ ಏನಿದೆ ಆ ಒಂದು ತಂತ್ರಜ್ಞಾನ ಒಳಗೆ ಅವರು ಆಲ್ರೆಡಿ ಮಾಡಿಫಿಕೇಶನ್ ಬದಲಾವಣೆ ಮಾಡ್ತಾ ಇದ್ದಾರೆ ಸೊ ಮುಂದೆ ಬರುವಂತ ನಾವೊಂದು 5-6 ವರ್ಷಗಳಿಗೆ ಅವರು ಬರುವಂತ ಏನ್ ವೆಹಿಕಲ್ಸ್ ಬರ್ತಾವೆ ನಾವು ಉಪಯೋಗಿಸಂತ ಅಲ್ಲೇ ಕಂಪ್ಲೀಟ್ಲಿ 100% ನಾವು ಜೈವಿಕ ಇಂಧನ ಉಪಯೋಗಿಸಬಹುದು ಆ ದಿಶೆಯಿಂದ ಆಲ್ರೆಡಿ ಪ್ರಗತಿ ಆಗ್ತಾ ಇದೆ ಈಗನೂ ನಾವು 100% ಉಪಯೋಗಿಸಿ ನಡೆಸಬಹುದು ಬಟ್ ಅದೇ ಸಮಸ್ಯೆ ಆಗಬಹುದು ಅದರಿಂದ ಮುಂದೆ ಬರುವಂತ 5-10 ವರ್ಷಗಳೊಳಗಡೆ ನಾವು ಯಾವುದು ಇವನ್ ನಮ್ಮ ರೈಲ್ವೆ ಇಂಜಿನ್ ಇರಲಿ ಇವನ್ ಏರೋಪ್ಲೇನ್ ಈಗ ಬಯೋ ಫ್ಯೂಯಲ್ ಮೇಲೆ ನಡೆಸಬೇಕಂತ ಯೋಚನೆ ಹಾಕೊಂಡು ಈಗ ಟ್ರಯಲ್ ಎಲ್ಲ ಕಡೆ ನಡೀತಾ ಇದೆ ಇವನ್ ಏರೋಪ್ಲೇನ್ ಈಗ ಬಯೋ ಫ್ಯೂಯಲ್ ಮೇಲೆ ನಡೆಸಬೇಕಂತ ಯೋಚನೆ ಹಾಕೊಂಡು